ಕರ್ಮಗಳು ಅಂದಮೇಲೆ ಜ್ಞಾನ ಅನುಸಂಧಾನ ಸಹಿತ ಮಾಡಿರುವ ಕರ್ಮಗಳು, ಜ್ಞಾನ ಅನುಸಂಧಾನ ರಹಿತ ಕರ್ಮಗಳು, ಈ ಎರಡು ರೀತಿಯಲ್ಲಿ ಯಾವುದು ಬಂಧಕ ಯಾವುದು ಮೋಚಕ ಅಂತ ಪ್ರಶ್ನೆ ಬಂದರೆ, ಜ್ಞಾನಪೂರ್ವಕ ಮಾಡಿರ್ತಕ್ಕಂಥ ಕರ್ಮಗಳೇ ನಮಗೆ ಮೋಚಕ, ಜ್ಞಾನ ರಹಿತವಾದದ್ದು ನಮಗೆ ಬಂಧನವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಕರ್ಮಾಚರಣೆಯನ್ನು ಮಾಡಿ ಆ ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅವನನ್ನು ಪ್ರಾರ್ಥನೆ ಮಾಡಿ ಕರ್ಮ ವಿಮೋಚನೆ ಮಾಡು ಅಂಥೇಳಿ ಅನುಗ್ರಹವನ್ನು ಸಂಪಾದನೆ ಮಾಡಿದರೆ ಆಗ ಮಾತ್ರ ಮೋಕ್ಷ. ಆ ವಿಚಾರವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು ಅಲ್ಪರಿಗೆ ಅವು ನಿರ್ಮೂಲಗೈಸುವವಲ್ಲ ಪಾಪಗಳೆಲ್ಲ ಕಾಲದಲ್ಲಿ. ತೈಲಧಾರಿಯಂಥವನ ಪದ ಓಲೈಸಿ ತುತಿಸದಲ್ಲಿ ನಿತ್ಯದಿ ಬಾಲಿಷರು ಕರ್ಮಾದಿಗಳೇ ತಾರಕವೆನ್ನುತ್ತಿಹಲು. ಮೂರು ರೀತಿಯಾಗಿರ್ತಕ್ಕಂಥ ಶುದ್ಧಿಗಳನ್ನು ಹೇಳ್ತಾರೆ. ಕಾಲಶುದ್ಧಿ, ದ್ರವ್ಯ ಶುದ್ಧಿ, ಸುಕರ್ಮ ಶುದ್ಧಿ. ಕಾಲಶುದ್ಧಿ ಅಂದರೆ ಚತುರ್ಮಾಸಾದಿ ವ್ರತಗಳು, ಏಕಾದಶಿ, ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ, ಅದಾದಮೇಲೆ ಕೃಚ್ಛ್ರ, ಚಾಂದ್ರಾಯಣ ಇತ್ಯಾದಿ ಸತ್ಕರ್ಮಗಳು. ಇದನ್ನು ವಿದ್ಯುಕ್ತ ಕಾಲದಲ್ಲಿ ಆಚರಣೆ ಮಾಡೋದ್ರಿಂದ ಕಾಲಶುದ್ಧಿ ಅನ್ನೋದಾಗತ್ತೆ. ಉದಾಹರಣೆಗೆ ಮಾಸಾನ ಮಾರ್ಗಶೀರ್ಷ ಅಂತ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ. ಅದೇ ರೀತಿಯಾಗಿ ಸಕಾಲದಲ್ಲಿ ಮಾಡ್ತಕ್ಕಂಥ ಸಂಧ್ಯಾ ವಂದನೆ, ದೇವರು ಪೂಜೆ ಇತ್ಯಾದಿಗಳು, ಇದೆಲ್ಲ ಕಾಲಶುದ್ಧಿ ವಿಚಾರ. ಇನ್ನು ದ್ರವ್ಯ ಶುದ್ಧಿ ಅಂದರೆ ಗಳಿಸುವಂತಹ ಸಂಪತ್ತು ಶುದ್ಧವಾಗಿ ಪ್ರಾಮಾಣಿಕವಾಗಿ ಇರಬೇಕು. ಅದು ಸತ್ಪಾತ್ರರಿಗೆ ದಾನ, ಅತಿಥಿ ಸತ್ಕಾರ, ಗುರು ಹಿರಿಯರ ಶುಶ್ರೂಷ, ಜ್ಞಾನಕಾರಿ ಇವುಗಳಿಗೆ ಸತ್ಕರ್ಮಗಳಿಗೆ ವಿನಿಯೋಗ ಆಗಬೇಕು. ಜ್ಞಾನ ಅನುಸಂಧಾನ ಇಲ್ಲದೇ ಇರತಕ್ಕಂಥ ಕರ್ಮಗಳು ವ್ಯರ್ಥ. ಅದರಿಂದ ಕರ್ಮ ಕ್ಷಯನೂ ಆಗೋದಿಲ್ಲ, ಪುಣ್ಯ ವೃದ್ಧಿಯೂ ಕೂಡ ಆಗೋದಿಲ್ಲ. ಭಗವಂತನ ಸರ್ವಕರ್ತೃತ್ವ, ಜೀವನ ಪರಾಧೀನ ಕರ್ತೃತ್ವ, ಇದನ್ನು ಅನುಸಂಧಾನ ಇಲ್ಲದೇ ಇರತಕ್ಕಂಥ ಕರ್ಮಗಳನ್ನು ಜ್ಞಾನರಹಿತರಾಗಿ ಶುಷ್ಕ ಕರ್ಮಗಳನ್ನು ಮಾಡುವಂತಹ ಜನರಿಗೆ ಅಲ್ಪರು ಅಂತ ಇಲ್ಲಿ ಕರೀತಾರೆ. ಈ ಎಲ್ಲ ಕರ್ಮಗಳು ಕೂಡ ದೇಶ ಕಾಲೋಚಿತ ಆಗಿದ್ದರೂ ಕೂಡ ಮತ್ತು ಸುಕರ್ಮಗಳೇ ಆಗಿದ್ದರೂ ಪಾಪರಾಶಿಗಳನ್ನು ಪೂರ್ಣವಾಗಿ ಪರಿಹಾರ ಮಾಡುವ ಸಾಮರ್ಥ್ಯ ಇಲ್ಲ. ಕೇವಲ ಸ್ವರ್ಗಾದಿ ಭೋಗಗಳ ಪ್ರಾಪ್ತಿಗೆ ಮಾತ್ರ ಕಾರಣ ಆಗುತ್ತೆ. ಅದೇ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯರ್ಥಮ್ಮನ ಅನುಸಂಧಾನದಿಂದ ಹರಿಸ್ಮರಣೆ ಸಹಿತವಾಗಿ ಕರ್ಮಗಳನ್ನು ಮಾಡಿದರೆ ಅದು ಸುಕರ್ಮ. ದೇಶ ಕಾಲೋಚಿತವಾಗಿದ್ದರೆ ಭಗವಂತನ ಪ್ರೀತಿಗೆ ಪಾತ್ರ ಆಗತ್ತೆ. ಪಾಪಕ್ಷಯ, ಪುಣ್ಯ ವೃದ್ಧಿ, ಸ್ವರೂಪಾಧ್ವಾರಕ ಗುರುಗಳ ಪ್ರಾಪ್ತಿ, ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷ ಆಗತ್ತೆ. ಆದ್ದರಿಂದ ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು, ಕಾಲೋಗ್ನಿ ಕರ್ಮ ಮೃದ್ವಾಯುರ್ ಮನೋಜ್ಞಾನಂ ತಪೋಜಲಂ ಪಶ್ಚಾತ್ತಾಪೋ ನಿರಾಹಾರ ಸರ್ವೇಮಿ ಶುದ್ಧಿ ಹೇತವ ಅಂತ ಯಜ್ಞವಲ್ಕ್ಯ ಸ್ಮೃತಿಯಲ್ಲೇ ತಿಳಿಸ್ತಾರೆ. ಕಾಲ, ಅಗ್ನಿ, ಕರ್ಮ, ಮಣ್ಣು, ಗಾಳಿ, ಮನಸ್ಸು, ಜ್ಞಾನ, ತಪಸ್ಸು, ಜಲ, ಪಶ್ಚಾತ್ತಾಪ, ಉಪವಾಸ, ಈ 11 ಶುದ್ಧಿಗೆ ಹೇತುಗಳು, ಕಾರಣಗಳು ಅಂತ ತಿಳಿಸ್ತಾರೆ. ಮಣ್ಣಿನ ಪಾತ್ರೆಗೆ ಅಗ್ನಿಯಿಂದ ಪುನಃ ಸುಟ್ಟರೆ ಶುದ್ಧಿ. ಎಲ್ಲ ಪಾಪಕ್ಕೆ ಅಶ್ವಮೇಧದ ಅವಭೃತ ಸ್ನಾನ ಕರ್ಮದಿಂದ ಶುದ್ಧಿ. 10 ನಂತರದಲ್ಲಿ ಸೂತಕದಿಂದ ಶುದ್ಧಿ. ನೊಣ, ಕೀಟ, ಹಲ್ಲಿ, ಕೂದಲು ಜೊತೆಗೆ ಅನ್ನಪಾಕ ಏನಾದರೂ ಸಂಪರ್ಕ ಆಗಿತ್ತು ಅಂತಾದರೆ ಆ ಸ್ಥಳಕ್ಕೆ ಮಣ್ಣು ಬಳಿದರೆ ಶುದ್ಧಿ. ದಾರಿಯಲ್ಲಿ ಬಿದ್ದಿರತಕ್ಕಂಥ ಮಳೆ ನೀರಿಗೆ ನಾಯಿಕಾಗಳ ಸ್ಪರ್ಶ ಆಗಿದ್ದರೆ ಗಾಳಿಯಿಂದಲೇ ಅದು ಶುದ್ಧಿ. ಮನಸ್ಸಿನಿಂದ ಚೆನ್ನಾಗಿ ಆಲೋಚನೆ ಮಾಡಿ ಮಾತನಾಡೋದು ಮಾತಿಗೆ ಶುದ್ಧಿ. ಜೀವಾತ್ಮ ಸ್ವರೂಪಕ್ಕೆ ಪರಮಾತ್ಮ ಜ್ಞಾನದಿಂದ ಶುದ್ಧಿ. ಗುರುತಲ್ಪ ಗಮನ ಮೊದಲಾಗಿರ್ತಕ್ಕಂಥ ಪಾಪಕ್ಕೆ ಕುರುಚ್ರ, ಚಾಂದ್ರಾಯಣ ಮೊದಲಾಗಿರ್ತಕ್ಕಂಥ ವ್ರತಗಳಿಂದ ತಪಶ್ಚರ್ಯೆಯಿಂದ ಶುದ್ಧಿ. ಶರೀರಕ್ಕೆ ಜಲದಿಂದ ಶುದ್ಧಿ. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಾಟ್ರೆ ಶುದ್ಧಿ. ಬ್ರಹ್ಮಹತ್ಯೆಗೆ 3 ಉಪವಾಸ ಗೋದಾನಗಳನ್ನು ಮಾಡಿದರೆ ಶುದ್ಧಿ. ಹೀಗೆ ಅನೇಕ ಶುದ್ಧಿಗೆ ಉಪಾಯಗಳನ್ನು ಹೇಳ್ತಾರೆ. ಅಲ್ಪರಿಗೆ ಇವು ಯಾರಿಗೆ ಹೇಳಿದ್ದು? ಅಲ್ಪರಿಗೆ. ಈ ಪ್ರಾಯಶ್ಚಿತ ಕರ್ಮಗಳು ಅಥವಾ ಶುದ್ಧಿಗೆ ಕಾರಣವಾಗಿದ್ದು ಇದೆಲ್ಲ ವಿಚಾರವನ್ನು ಅಲ್ಪರಿಗೆ ಅಂತ ಹೇಳಿದ್ದು. ಹಂಗಾರೆ ಯಾರಿಗಲ್ಲ ಅಂದರೆ ಕರ್ಮ ವಿಮೋಚನೆಯನ್ನು ಬಯಸುವಂತಹ ಸಜ್ಜನರಿಗೆ ಇದು ಹೇಳಲ್ಪಟ್ಟಿಲ್ಲ. ಅಲ್ಪರು ಅಂದರೆ ಸಾಮಾನ್ಯ ಜನಕ್ಕೆ ಈ ರೀತಿಯಾಗಿರ್ತಕ್ಕಂಥ ವ್ರತ ಅನುಷ್ಠಾನಗಳಿಂದ ಹೀಗೆ ಬೇರೆ ಬೇರೆ ಶುದ್ಧಿಯನ್ನು ತಿಳಿಸಿದ್ದು. ಆದ್ದರಿಂದ ಇದು ಮೋಕ್ಷಾಪೇಕ್ಷಿಗಳಿಗೆ ಅಥವಾ ಮುಮುಕ್ಷುಗಳಿಗೆ ಹೇಳಿದ್ದಂಥದ್ದಲ್ಲ. ಇವು ನಿರ್ಮೂಲಗೈಸುವವಲ್ಲ ಪಾಪಗಳೆಲ್ಲ ಕಾಲದ. ಯಾಕೆ ಅವ್ರಿಗೆ ಹೇಳಿಲ್ಲ ಅಂತಂದರೆ, ಎಲ್ಲ ಪಾಪಗಳನ್ನು ಎಲ್ಲ ಕಾಲದಲ್ಲಿ ನಿರ್ಮೂಲ ಮಾಡಿ ಹೋಗಿಸೋದು ಸಾಧ್ಯ ಇಲ್ಲ, ಅವಶಿಷ್ಟವಾಗಿ ಇನ್ನೂ ಹಾಗೆ ಉಳ್ಕೊಂಡಿರುತ್ತೆ. ಆದ್ದರಿಂದ ಇದು ಅಲ್ಪರಿಗೆ ಮಾತ್ರ ಪರಿಹಾರಕ್ಕಾಗಿ ಹೇಳಿದ್ದಷ್ಟೇ. ಅಲ್ಪ ಪಾಪಗಳು ನಾಶ ಆಗಿ ಪ್ರಬಲ ಪಾಪಗಳು ಹಾಗೆ ಉಳ್ಕೊಂಡಿರುತ್ತೆ. ಆದರೆ ಅಶ್ವಮೇಧಾದಿ ಯಾಗಗಳಿಂದ ಪ್ರಬಲವಾಗಿರ್ತಕ್ಕಂಥ ಪಾಪಗಳು ಕೂಡ ನಾಶ ಆಗುತ್ತೆ. ಆಗಲ್ಲ ಅಂತಾದರೆ ವೇದ ಹೇಳಿದ್ದು ಸುಳ್ಳು ಅಂತಾಗತ್ತೆ. ಅಲ್ಪರಿಗೆ ಅಂದರೆ ಸಾಮಾನ್ಯ ಜನರಿಗೆ ವಿಷಯ ಅಭಿಲಾಷೆಯನ್ನು ಬಿಡಿಸಿ ಸತ್ಕರ್ಮದಲ್ಲಿ ಆಸಕ್ತಿ ಅಭಿರುಚಿಯನ್ನು ಹುಟ್ಟಿಸಿ ಕ್ರಮೇಣ ವೈರಾಗ್ಯದಿಂದ ಜ್ಞಾನ ಸಾಧನೆ ಆಗಲಿ ಅನ್ನೋ ಉದ್ದೇಶದಿಂದ ಶುದ್ಧಿಗಳನ್ನು ಶಾಸ್ತ್ರಗಳು ಬೋಧನೆಯನ್ನು ಮಾಡ್ತವೆ ಹೊರತು, ಈ ಶುದ್ಧಿಗಳಿಗೆ ಸರ್ವ ಪಾಪಗಳನ್ನು ನಾಶ ಮಾಡುವಂತಹ ಶಕ್ತಿ ಸರ್ವತಾ ಇಲ್ಲ ಅನ್ನೋದು ಅಭಿಪ್ರಾಯ. ಇದು ಕೂಡ ಸರ್ವ ಪಾಪ ಪರಿಹಾರಕಗಳು ಈ ಶುದ್ಧಿಗಳು ಅನ್ನುವ ಶಾಸ್ತ್ರ ಸುಳ್ಳು ಅನ್ನೋದರಲ್ಲಿ ಪರ್ಯವಸಾನ ಆಗುತ್ತೆ. ಕರ್ಮವೇ ಕರ್ಮಮೋಚಕ ಎನ್ನುವ ವಾದ ಹೇಗಿದೆ ಅಂದರೆ, ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಗೋಪಾಲದಾಸರು ಹೇಳೋ ಹಾಗಾಗಿದೆ. ಧರ್ಮರಾಜ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾನೆ, ಈ ಬಂಧುಗಳ ಹತ್ಯೆ ಮಾಡಿರುವಂಥ ಪಾಪಕ್ಕೆ ಪಶು ವಧೆಯಿಂದ ಅಶ್ವಮೇಧ ಯಜ್ಞ ಕರ್ಮದಿಂದ ಪರಿಹಾರ ಅಂದರೆ ಕೆಸರಿಂದ ಕೆಸರನ್ನು ತೊಳೆಯಬಹುದು ಅಂತ ಹೇಳ್ದಂಗೆ ಆಯಿತು ಅಂತ. ಅಂದರೆ ಬಂಧುಗಳನ್ನು ಹತ್ಯೆ ಮಾಡಿ ಈಗಾಗಲೇ ಬ್ರಹ್ಮಹತ್ಯೆ ಪಾಪ ಬಂದಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಅಥವಾ ಪರಿಹಾರ ಅಂದರೆ ಮತ್ತೊಂದು ಪಶುವನ್ನು ಬಲಿ ಕೊಡೋದು. ಅಶ್ವಮೇಧ ಯಜ್ಞಕರ್ಮದಿಂದ ಪರಿಹಾರ ಅಂತ ಈ ರೀತಿಯಾಗಿ ಅಂದರೆ ಪಶು ಬಲಿಯನ್ನು ಕೊಟ್ಟು ಅಶ್ವಮೇಧಾದಿ ಯಜ್ಞಗಳನ್ನು ಮಾಡಿದರೆ ಪರಿಹಾರ ಅಂತಂದರೆ ಕೆಸರನ್ನ ತೊಗೊಂಡು ಕೆಸರಿಂದನೇ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಹೇಳ್ದಂಗೆ ಆಗ್ತಾ ಇದೆ ಅಂತ ವಿದ್ಯದಾಸರು ಹೇಳ್ತಾರೆ. ಕರ್ಮಧಾರಿಯ ಪಿಡಿದು ಕಡಿಬಿದ್ದವರ ಕಾಣೆ ನಿರ್ಮಲಾತ್ಮಕ ವಿಜಯ ಬಿಟ್ಟಲನ್ನು ನೆರೆ ನಂಬು ಅಂತ. ಹೀಗೆ ಶಾಸ್ತ್ರಗಳು ಕರ್ಮದಿಂದ ಶುದ್ಧಿಯನ್ನು ಯಾಕೆ ಹೇಳ್ತಾ ಇದೆ ಅಂತ ಸಮಸ್ಯೆ ಬಂದರೆ ಅದಕ್ಕೆ ದಾಸರು ನಮಗೆ ಹೇಳ್ತಾರೆ, ಇದು ಹೇಳಿದ್ದೆಲ್ಲ ಅಲ್ಪರಿಗೆ, ಇದನ್ನು ಮೋಕ್ಷವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಜ್ಞಾನಿಗಳಿಗೆ ಹೇಳಿದ್ದಲ್ಲ, ಇದು ಜನಸಾಮಾನ್ಯರಿಗೆ ಕರ್ಮದಲ್ಲಿ ಪ್ರವೃತ್ತಿ ಬರಲಿ, ಕಾರಣಾಂತರದಿಂದ ಈ ರೀತಿಯಾಗಿರ್ತಕ್ಕಂಥ ಅಪರಾಧಗಳನ್ನು ಅಜ್ಞಾತವಾಗಿ ಮಾಡಿದರೆ ಅದನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಾಯಶ್ಚಿತ್ತವನ್ನು ಹೇಳಿದ್ದು. ಇಲ್ಲಿ ಅದಕ್ಕೆ ತಿಳಿಸ್ತಾರೆ, ತೈಲಧಾರೆಯಂಥವನ ಪದ ಓಲೈಸಿ ತುತಿಸದಲೇ ನಿತ್ಯದಿ ಬಾಲಿಷರು ಕರ್ಮಾದಿಗಳೇ ತಾರಕ ಎನ್ನುತ್ತಲೆಯರು. ಕರ್ಮಾದಿಗಳು ತಾರಕ ಆಗಬೇಕು ಅಂತಾದರೆ ಕೇವಲ ಕರ್ಮಾಚರಣೆಯನ್ನು ಮಾಡಿ ಇಷ್ಟು ಅನುಸಂಧಾನ ಮಾಡಿದರೆ ಸಾಧ್ಯ ಇಲ್ಲ. ತೈಲಧಾರೆಯಂತೆ ಪರಮಾತ್ಮನಲ್ಲಿ ನಿಶ್ಚಂಚಲವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಬೇಕು, ಸ್ತೋತ್ರಾದಿಗಳನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಕೇವಲ ಕರ್ಮದಿಂದ ಯಾವ ಪಾಪವೂ ಕೂಡ ಪರಿಹಾರ ಆಗೋದಿಲ್ಲ. ಭಗವಂತನ ಸ್ತೋತ್ರ ಮಾಡಿದರೆ ಮಾತ್ರ ಅವನು ಪ್ರಾಯಶ್ಚಿತ್ತ ಕರ್ಮವನ್ನು ನಿಮಿತ್ತ ಮಾಡಿಕೊಂಡು ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾನೆ. ಪಾಪ ಪರಿಹಾರಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಪ್ರಾಯಶ್ಚಿತ್ತ, ಎರಡನೇದು ವಿಷ್ಣು ವೈಷ್ಣವ ವಾಕ್ಯೇಣ ಹಾನಿ ಪಾಪಸ್ಯ ಕರ್ಮಣ ಅಂತ ಇನ್ನೊಂದು ದಾರಿ. ಜ್ಞಾನಿಗಳ ಹತ್ರ ಹೋಗಿ ಪಾಪವನ್ನು ನಿವೇದನ ಮಾಡಿ ಅವರು ಪರಿಹಾರ ಆಗಿದೆ ಹೋಗು ಅಂತ ಈ ರೀತಿಯಾಗಿ ಅನುಗ್ರಹ ಮಾಡಿದರು ಅಂತಾದರೆ ಆಗೂ ಕೂಡ ಪಾಪ ಪರಿಹಾರ ಆಗತ್ತೆ ಅಂತ. ಮೂರನೇ ಮಾರ್ಗ ಶರಣಾಗತಿ ಅಂತಾರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಪರಮಾತ್ಮನನ್ನು ಅನನ್ಯವಾಗಿ ಶರಣ ಹೊಂದಿದ್ರೆ ಆಗ ಪಾಪ ಪರಿಹಾರ ಅಂತ. ಅದರ ಸಂಗ್ರಹವನ್ನೇ ತೈಲಧಾರೆಯಂಥವನ ಪದ ಓಲೈಸಿ ತುತಿಸದಲೇ ಪರಮಾತ್ಮನನ್ನು ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು ಅಂತ ಆ ರುದ್ರದೇವರನ್ನು ಉಪಾಸನೆ ಮಾಡಿ ನಿಶ್ಚಂಚಲವಾಗಿರ್ತಕ್ಕಂಥ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಿ ಪಾಪವನ್ನು ಪರಿಹಾರ ಮಾಡ್ಕೋಬೇಕು ಅಂತ. ಕರ್ಮನೇ ಕರ್ಮ ಪರಿಹಾರ ಮಾಡುತ್ತೆ ಅಂದರೆ ಕೆಸರು ಕೆಸರನ್ನು ಪರಿಹಾರ ಮಾಡುತ್ತೆ ಅಥವಾ ನಾಶ ಮಾಡುತ್ತೆ ತೊಳೆಯುತ್ತೆ ಅಂತ ಹೇಳಿದ ಹೆಂಗಾಗುತ್ತೋ ಹಾಗೆ ಅಂತ. ಬಂಧು ಹತ್ಯೆ ಮಾಡಿ ಅಂದರೆ ಯುದ್ಧದಲ್ಲಿ ಆ ಬಂಧು ಬಾಂಧವರ ಹತ್ಯೆ ಜ್ಞಾತಿಗಳ ಹತ್ಯೆ ಎಲ್ಲ ಆಗಿದೆ, ಬ್ರಹ್ಮ ಹತ್ಯಾದಿ ದೋಷ ಬಂದಿದೆ, ಅದಕ್ಕೆ ಪಶುವನ್ನು ಸಂಹಾರ ಮಾಡಿ ಅಶ್ವಮೇಧಾದಿ ಯಾಗಗಳನ್ನು ಮಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳೋದು ಇದು ಅಪ್ರಯೋಜಕ ಅಂತ ಹೇಳಿದ್ದು ಇದೇ ಅಭಿಪ್ರಾಯದಿಂದ. ಅದಕ್ಕೆ ಭೀಷ್ಮಾಚಾರ್ಯರು ಅವನಿಗೆ ಭಕ್ತಿಯಿಂದ ಭಗವಂತನ ಸ್ತುತಿ ಹೇಗೆ ಮಾಡಬೇಕು ಅಂತ ಅನುಶಾಸನ ಮತ್ತು ಶಾಂತಿ ಪರ್ವಗಳಲ್ಲಿ ವಿಸ್ತಾರವಾಗಿ ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಪ್ರಾಯಶ್ಚಿತ್ತ ಕರ್ಮದಿಂದ ಪಾಪ ಪರಿಹಾರ ಮಾಡ್ಕೋಬೇಕಾದ್ರೆ ಜೊತೆಗೆ ಅದರ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಿಯಮಗಳು ತಪಸ್ಸು, ಬ್ರಹ್ಮಚರ್ಯ, ಶಮ, ದಮ, ದಯ, ತ್ಯಾಗ, ಶೌಚ, ಯಮ ನಿಯಮನ ಅನುಷ್ಠಾನಗಳು ಇದೆಲ್ಲವೂ ಕೂಡ ಬೇಕು. ಅದು ಯಾವುದೂ ಇಲ್ಲದೆ ಕೇವಲ ಪ್ರಾಯಶ್ಚಿತ್ತಕ್ಕೆ ಏನೋ ಹೋಮವೋ ಹವನವೋ ಮತ್ತೇನೋ ಸೂಚನೆ ಮಾಡಿದ್ದಾರೆ ಅಷ್ಟಕ್ಕೆ ಮಾಡಿದರೆ ಸಾಕ ಅಂತ ಕೇಳಿದ್ರೆ ಸರ್ವತಾ ಪರಿಹಾರ ಆಗಲ್ಲ. ಆದ್ದರಿಂದ ಬಹಳ ಶ್ರಮಪಟ್ಟು ಆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಇಷ್ಟೆಲ್ಲ ನಿಯಮಗಳನ್ನು ಅನುಸರಿಸಿ ಮಾಡಿದರೆ ಮಾತ್ರ ಪಾಪ ಪರಿಹಾರ. ಆದರೆ ಜ್ಞಾನಿಗಳು ಕೇವಲ ಭಗವಂತನ ಸ್ತೋತ್ರ, ಭಗವಂತನಲ್ಲಿ ಭಕ್ತಿ ಈ ರೀತಿಯಾಗಿ ಪಾಪವನ್ನು ಪರಿಹಾರ ಮಾಡ್ಕೋತಾರೆ. ದೃಷ್ಟಾಂತವನ್ನು ಕೊಡ್ತಾರೆ. ಸೂರ್ಯ ಅನಾಯಾಸವಾಗಿ ಮಂಜನ್ನು ಹಿಮವನ್ನು ಯಾವ ರೀತಿ ಕರಗಿಸ್ತಾನೋ ಹಾಗೆ ಪಾಪಗಳನ್ನು ದೂರ ಮಾಡ್ಕೋತಾರೆ ಅಂತ. ಜ್ಞಾನಪೂರ್ವಕವಾಗಿರ್ತಕ್ಕಂಥ ಕರ್ಮದಿಂದ ಮಾತ್ರ ಕರ್ಮ ವಿಮೋಚನೆ ಅನ್ನೋದು ಸಾಧ್ಯ. ಅದು ಕರ್ಮ ಜ್ಞಾನಪೂರ್ವಕ ಆಗದೇ ಇದ್ದರೆ ತತ್ಕಾಲದಲ್ಲಿ ಪಾಪಕರ್ಮಗಳು ನಾಶ ಆದಂತೆ ಕಂಡರೂ ತಿರುಗಿ ಮತ್ತೆ ಪಾಪಕರ್ಮಗಳು ಅನಂತವಾಗಿ ಒಂದರಿಂದ ಒಂದು ಹುಟ್ಟುತ್ತಾನೇ ಇರುತ್ತೆ. 14 ವಯಸ್ಸಿನ ನಂತರ ಪ್ರತಿಯೊಬ್ಬ ಮನುಷ್ಯನೂ ಕೂಡ ರಾಗದ್ವೇಷಗಳಿಂದ ಒಂದೊಂದು ನಿಮಿಷ ಕಾಲಕ್ಕೆ ಕನಿಷ್ಠ 10 ಜನ್ಮ ಬರೋಕ್ಕೆ ಬೇಕಾದಷ್ಟು ಪಾಪಕರ್ಮಗಳನ್ನು ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಪ್ರಾಯಶ್ಚಿತ್ತದಿಂದ ಪಾಪ ನಾಶ ಮಾಡಿಕೊಂಡ್ರೂ ಪ್ರಯೋಜನ ಇಲ್ಲ. ಆನೆ ಸ್ನಾನ ಮಾಡಿ ಮೇಲೆ ಬಂದರೆ ಮತ್ತೆ ತಿರುಗಿ ಮೈ ಮೇಲೆ ಮಣ್ಣು ಹಾಕ್ಕೊಳತ್ತಲ್ಲ, ಸ್ನಾನದಿಂದ ಏನು ಪ್ರಯೋಜನ? ಈ ರೀತಿಯಾಗಿ ಆಗತ್ತೆ ಅಂತ ಭಾಗವತ ಹೇಳುತ್ತೆ. ಹೀಗೆ ನೋಡ್ತಾ ಹೋದರೆ ಕರ್ಮಧಾರಿಯ ಪಿಡಿದು ಕಡೆಬಿದ್ದವರ ನಾಕಾಣೆ ಅಂತ ವಿಜಯದಾಸರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಅಂದರೆ ಕರ್ಮದಿಂದ ನಾವು ಬಿಡುಗಡೆ ಮೋಚನ ಅನ್ನೋದು ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ಬಾಲಿಷರು ಅಂದರೆ ಅಜ್ಞಾನಿಗಳು ಕರ್ಮಾದಿಗಳೇ ತಾರಕವೆನ್ನುತ್ತ ಅಳಿಯರು ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ದಾನ ತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದ ಅಂಗಾನಿ ಹರಿಸೇವಾಯಂ ಭಕ್ತಿ ಸ್ವೇಕ ವಿಮುಕ್ತಯೇ ಅಂತ ತತ್ವನಿರ್ಣಯದಲ್ಲಿ ತಿಳಿಸ್ತಾರೆ. ದಾನ, ಸ್ನಾನ, ತಪಸ್ಸು, ಯಜ್ಞ ಎಲ್ಲವೂ ಕೂಡ ಹರಿಧ್ಯಾನಕ್ಕೆ ಅಂಗಗಳು, ಸಾಧನಗಳು. ಕರ್ಮಣ ಕರ್ಮ ನಿರ್ಹಾರೋ ನೇಹಾಂತ್ಯಂತಿಕ ಇಷ್ಯತೆ ಅವಿದ್ಯದಧಿಕಾರಿತ್ವ ಪ್ರಾಯಶ್ಚಿತ್ತ ವಿಮರ್ಶನಂ ಅಂತ. ಈ ಎಲ್ಲವೂ ಕೂಡ ದಾನ, ತೀರ್ಥ, ತಪೋ, ಯಜ್ಞ ಇವೆಲ್ಲವೂ ಕೂಡ ಪಾವನಾನಿ ಮನೀಷಿಣ ಮನುಷ್ಯನ ಅಥವಾ ಸಾಧಕನ ಅಂತರಂಗವನ್ನು ಶುದ್ಧಿ ಮಾಡತ್ತೆ. ಪ್ರಾಯಶ್ಚಿತ್ತ ಕರ್ಮದಿಂದ ಪಾಪಕರ್ಮ ಅನ್ನೋದು ನಾಶ ಆಗಲೇಬೇಕು, ಇಲ್ಲದೇ ಇದ್ದೆ ಶಾಸ್ತ್ರದಲ್ಲಿ ಸುಳ್ಳೇನೋ ಹೇಳಿದೆ ಅಂತ ಅನಿಸುತ್ತೆ. ಆದರೆ ಪಾಪ ಅನ್ನೋದು ನಾಶ ಆಗ್ತಿಲ್ಲ ಅಂತ ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂತ ಭಾಗವತ ತಿಳಿಸುತ್ತೆ. ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ವ್ಯಕ್ತಿ ತಾವು ಪ್ರಾಯಶಃ ಅಜ್ಞಾನಿಗಳಾಗಿರ್ತಾರೆ. ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡದೇ ಇದ್ದಿದ್ದರಿಂದ ಪ್ರಾಯಶ್ಚಿತ್ತಾದಿ ಕರ್ಮಗಳನ್ನು ಮಾಡಿದರೂ ಕೂಡ ಅವರಿಗೆ ಕರ್ಮ ವಿಮೋಚನೆ ಅನ್ನೋದು ಆಗ್ತಿಲ್ಲ. ಆದ್ದರಿಂದ ಪ್ರಾಯಶ್ಚಿತ್ತ ರೂಪವಾಗಿ ಮಾಡ್ತಕ್ಕಂಥ ಏನು ಕರ್ಮಗಳಿದೆ, ಸ್ನಾನ, ತಪಸ್ಸು, ದಾನ ಇತ್ಯಾದಿ ಎಲ್ಲವೂ ಕೂಡ ಜ್ಞಾನ ಅನುಸಂಧಾನ ಸಹಿತವಾಗಿ ಹರಿಧ್ಯಾನಕ್ಕೆ ಅದು ಅಂಗವಾಗಿರಬೇಕು, ಸಾಧನ ಆಗಿರಬೇಕು. ಆಗ ಮಾತ್ರ ಅವಶ್ಯವಾಗಿ ಪಾಪ ಪರಿಹಾರ ಆಗತ್ತೆ. ಆದ್ದರಿಂದ ಪ್ರಾಯಶ್ಚಿತ್ತ ವಿಧಾನ ಮಾಡೋದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಅದನ್ನು ಗುರುಗಳ ಮೂಲಕ ಸರಿಯಾಗಿ ತಿಳ್ಕೊಂಡು ಅನುಷ್ಠಾನ ಮಾಡಿದರೆ ಖಂಡಿತ ಪಾಪ ಪರಿಹಾರ ಅನ್ನೋದಾಗತ್ತೆ. ನಾವು ತಿಳ್ಕೊಳ್ಳದೆ ಬರೇ ಒಂದಿಷ್ಟು ದಾನ ಕೊಟ್ಟರೆ ಪಾಪ ಪರಿಹಾರ ಆಗತ್ತೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ ಪಾಪ ಪರಿಹಾರ ಆಗತ್ತೆ, ಅಲ್ಲಿ ಯಾವ ರೀತಿಯಾಗಿ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು, ಏನು ಅನುಸಂಧಾನ ಮಾಡಬೇಕು, ಅಲ್ಲಿ ಯಾವ ದೇವತೆಗಳ ನದ್ಯಾಭಿಮಾನಿ ಅಥವಾ ಪುಷ್ಕರಣಿ ಅಭಿಮಾನಿ ದೇವತೆಗಳನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು, ಅಲ್ಲಿರ್ತಕ್ಕಂಥ ಕ್ಷೇತ್ರ ಮೂರ್ತಿ ಬಗ್ಗೆ ಇದ್ಯಾವುದು ಅನುಷ್ಠಾನ ಸರಿಯಾಗಿ ತಿಳ್ಕೊಂಡು ಮಾಡದೇ ಇದ್ದರೆ ಅದೆಲ್ಲ ಶ್ರಮ ಏವಹಿ ಕೇವಲಂ, ಕೇವಲ ಶ್ರಮ ಆಗ್ತಾ ಇದೆ ಹೊರತು ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ಣ ಪ್ರಮಾಣದ ಪ್ರಯೋಜನವನ್ನು ಪಡ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ.